ಈ ಶಬ್ದಗಳನ್ನು ಭಗವಂತರಲ್ಲಿ ಉಪಾಸನೆ ಮಾಡಬೇಕು. ಅವನು ತ್ವಮಸಿ ಅಂದ್ರೆ ನಿನ್ನ ಅಂತರ್ಯಾಮಿ ಆಗಿ, ತ್ವಮ್ ಅಸಿ ಅಸಿ ಅಂದ್ರೆ ಆಗಿದ್ದೀ ಅಂತ ಅರ್ಥ. ಯಾಕಂದ್ರೆ ಅದು ತ್ವಮ್ ಅನ್ನುವ ಶಬ್ದವನ್ನು ಪ್ರಯೋಗಿಸುವಾಗ ಅಸಿ ಪ್ರಯೋಗಿಸುವುದು ಭಾಷ. ನೀನು ನೀನು ಆಗಿದ್ದೀ ಅಂತ ಅರ್ಥ ಅಲ್ಲ, ನಿನ್ನೊಳಗಿರುವ ಭಗವಂತ ತ್ವಮ್ ಶಬ್ದ ವಾಚ್ಯನಾಗಿದ್ದಾನೆ, ಅವನೇ ನಿನ್ನೊಳಗೂ ಇರುವ. ಆಂ ಮನೋರಭಾವಂ ಸೂರ್ಯಶ್ಚ ಋಷಿ ವಾಮದೇವ ಋಷಿ ಕಂಡ ಮಂತ್ರ ಏನು ಹೇಳ್ತಾನೆ, ನಾನು ಹನುಮಾನೆ ನಾನು ಸೂರ್ಯನಾನೆ ಅಂದ್ರೆ ನನ್ನೊಳಗಿರುವ ಭಗವಂತನೇ ಮನುವಿನೊಳಗಿದ್ದಾನೆ, ನನ್ನೊಳಗಿರುವ ಭಗವಂತನೇ ಸೂರ್ಯ ಅಂತರ್ಯಾಮಿ, ನನ್ನ ಅಂತರ್ಯಾಮಿ ಮನು ಮನುವಿನ ಅಂತರ್ಯಾಮಿ, ಅಂತರ್ಯಾಮಿ ದೃಷ್ಟಿಯಾ ವ್ಯಪದೇಶ ಎಲ್ಲವನ್ನು ಅಂತರ್ಯಾಮಿ ದೃಷ್ಟಿಯಿಂದ ಅರ್ಥ ಮಾಡುತ್ತೆ. ತಲ್ಲಿ ಈಗ ನೋಡಿ, ತೇಜಸ್ಸು ಅಂದ್ರೆ ತೇಜಸ್ಸಿನ ಅಂತರ್ಯಾಮಿ ಅಭಿಮಾನಿ, ಅಭಿಮಾನಿ ಉಪದೇಶ ಅಥವಾ ಶಾಸ್ತ್ರ ದೃಷ್ಟಿಯಾದ ಉಪದೇಶ ಅಂತರ್ಯಾಮಿಯನ್ನು ಅರ್ಥ ಮಾಡಬೇಕು, ಅಭಿಮಾನಿಯನ್ನು ಅರ್ಥ ಮಾಡಬೇಕು. ಹಾಗಾದ್ರೆ ತೇಜಸ್ಸು ಅಂದ್ರೆ ತೇಜಸ್ಸಿನ ಒಳಗಿರತಕ್ಕಂಥ ಲಕ್ಷ್ಮಿ, ಹಾಗೆ ತೊಮ್ಮದಂತೆ ನೋಡಿರ್ತಕ್ಕ ಭಗವಂತ ತೇಜಸ್ಸು ಅಂದ್ರೆ ಲಕ್ಷ್ಮಿ ಅಂತ ಯಾವ ನಿಯಮದ ಪ್ರಕಾರ ಅರ್ಥ ಮಾಡಿದೆವೋ, ಅಪ್ಪು ಅಂದ್ರೆ ಪ್ರಾಣದೇವರು ಅಂತ ಯಾವ ಒಂದು ನಿಯಮದ ಪ್ರಕಾರ ಅರ್ಥ ಮಾಡಿದೆವೋ, ಅನ್ನ ಅಂದ್ರೆ ಶಿವ ಅಂತ ಯಾವ ಅನ್ನ ಅಂದ್ರೆ ಅನ್ನದೊಳಗಿರ್ತಕ್ಕ ಶಕ್ತಿ ಅಂತಲ್ವ, ಹಾಗೆ ತೊಮ್ಮದಿಂದ ಒಳಗಿರ್ತಕ್ಕಂಥ ಯಾರು ಯಾರಾಯ್ತು ಭಗವಂತನೇ. ಅವನೇ ನಿನ್ನೊಳಗೂ ಇರೋದಪ್ಪ, ಆಹಾರ ಬೇಡ, ಎಲ್ಲ ಕಾರ್ಬಾರು ಅವನು ನಿನ್ನೊಳಗೆ ಕೂತು ಮಾಡ್ತಾ ಇದ್ದಾನೆ, ಅವನೇ ಈ ಗೊಂಬೆಯನ್ನ ಆಟ ಆಡಿಸ್ತಾ ಇರ್ತಕ್ಕಂಥ ಸೂತ್ರಧಾರ. ಅದನ್ನ ನಿನ್ನ ಹಾರ ಅಂತ ಹೇಳುವಂಥದ್ದು ತೊಮ್ಮ, ಅವನೇ ತದ್ದು, ಅವನೇ ತೊಮ್ಮ, ಅವನೇ ಹಸಿ. ಹಸಿ ಅಂದ್ರೆ ಏನು? ಹಸುಪ್ರೇರಣೆ ಅಂತ. ಸರ್ವಪ್ರೇರಕನಾದ್ದರಿಂದ ಭಗವಂತನ ಹಸಿ ಅಂತ ಕರಿತೇನೆ. ಹಸನಾನ್ ತಿನ್ನುತ್ತೇನೆ, ಎಲ್ಲವನ್ನು ತಿಳಿದು ಪ್ರೇರಣೆ ಮಾಡೋದ್ರಿಂದ ಹಸಿ ಅಂತ ಕರಿತೇನೆ. ಅವನು ಯಾರಿಗೂ ಹೇಯನಲ್ಲ, ಅವನನ್ನು ಬಿಟ್ಟು ಯಾರು ಇರೋ ಸಾಧ್ಯ ಇಲ್ಲ, ಆದ್ರಿಂದ ಅವನು ಅಹಂ ಅಂತ ಕರಿತೇನೆ. ಎಲ್ಲರ ಒಳಗೂ ತವ ತೇಜೋರೂಪನಾಗಿ ಒಂದು ತುಂಬಿರುವುದರಿಂದ ಲಕ್ಷ್ಮಿಗೂ ತೇಜಸ್ಸು ಕೊಟ್ಟು ತೇಜೋರೂಪನ ಎಲ್ಲರೂ ಉಳಿಸ್ತಾನೆ. ಅವನೇ ತ್ವಮ್, ಅವನೇ ಎಲ್ಲ ಕಡೆ ಜಾಪಿಸುತ್ತ, ಅವನೇ ತಗು, ಅವನೇ ತಗು, ಅವನೇ ತ್ವಮ್, ಅವನೇ ಹಸಿ, ಅವನೇ ಅಹಂ, ಅವನೇ ಬ್ರಹ್ಮ, ಅವನೇ ಅಸಿ. ಎಲ್ಲಾ ಶಬ್ದಗಳಿಂದಲೂ ಭಗವಂತನ ಚಿಂತನೆ ಮಾಡಿದಾಗ ಶ್ವೇತಕೇತೋ ನೀನು ಎಲ್ಲಿಯೂ ಇಲ್ಲ, ಯುವನೋದೇ ಇರುತ್ತೆ, ನೀನು ಎಲ್ಲಿಯೂ ಇಲ್ಲಪ್ಪ. ಇದು ಬಹಳ ದೊಡ್ಡ ಸಂಗತಿ, ಇದಂತೂ ಬಂದಮೇಲೆ ಅಹಂಕಾರ ಮಾಡಬಾರ್ದು. ಭೂಯೇವ ಮಾ ಭಗವಾನ್ ವಿದ್ಯಾಭಯತ್ವಿ ತಥಾ ಸುಮ್ಮನೆ ದೀಪವಾಚಿ. ನೀವು ಹೇಳಿದ್ದಲ್ಲ ಕೇಳಿದ್ರೆ ತಲೆ ಕೆಚ್ಚಿಡಿದು ಹೋಗಿರ್ತಾನೆ ಅವನ ಅಂತ ನೀವು ಹೇಳಿದ್ರೆ ಅದೇನು ಸಭ ಅರ್ಥ ಆಗಲಿಲ್ಲ ನನಗೆ. ನೀವೇನೋ ಹೇಳೋದು ನೋಡಿದ್ರೆ ಎಂತದೂ ಗೊತ್ತಾಗ್ತಾ ಇಲ್ಲ, ನೀನು ಕನ್ಫ್ಯೂಷನ್ ಆಗ್ತಾ ಇಲ್ಲ. ನೀವು ಹೇಳಿದ್ದೆ ನಾನು ಎರಡೆರಡು ಸತಿ ಹೇಳಿದ್ದಾರೆ, ಮತ್ತಷ್ಟು ಕನ್ಫ್ಯೂಷನ್ ಜಾಸ್ತಿ ಆಯ್ತು. ಇನ್ನೊಂದು ಹೇಳಿದ್ರೆ ಇದ್ದಾರೆ ಪೂಜೆಯೇವ ಮಾ ಭಗವಾನ್ ವಿದ್ಯಾಭಯದು ದಯವಿಟ್ಟು ನನಗೆ ಇನ್ನೂ ಇದನ್ನು ವಿಸ್ತಾರವಾಗಿ ಇನ್ನೊಂದು ರೀತಿಯಿಂದ ಎಕ್ಸ್ಪ್ಲೇನೇಷನ್ ಇಸ್ ನನಗೆ ಇನ್ನೂ ಕೆಲವು ವಿವರಣೆಗಳು ಬೇಕು, ನನಗೆ ಅರ್ಥ ಆಗ್ತಾ ಇದ್ದಾರೆ. ಅದಕ್ಕೆ ಯಾಕೆ ಆ ಭಗವಂತನ ಅರಿವು ಇಷ್ಟಲ್ಲ, ಎಲ್ಲ ಕಡೆ ತುಂಬಿದ್ದಾನೆ, ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಒಳಗೂ ಇದ್ದಾನೆ, ನನ್ನೊಳಗೂ ಅಂತ ಯಾರು ಆಗಿದ್ದಾನೆ, ನಿಮ್ಮೊಳಗೂ ಇದ್ದಾನೆ. ಇಷ್ಟಿದ್ದೂ ಕೂಡ ನಿದ್ರೆಯಲ್ಲಿ ಮತ್ತೆ ಹೋಗಿ ಅವನು ತೊಡೆಯಲ್ಲಿ ಮನೆಗೆ ನಿದ್ರೆ ಮಾಡ್ತೇವೆ. ಇಷ್ಟು ಭಗವಂತನ ಸಾಮೀಪ್ಯ, ನಿರಂತರ ಸಾಮೀಪ್ಯ ಇದ್ರೂ ಭಗವಂತನ ಅರಿವು ನಮಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಎಲ್ಲ ಎಲ್ಲಕ್ಕಿಂತ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ವಸ್ತು, ಆದ್ರೆ ಎಲ್ಲಕ್ಕಿಂತ ಕಮ್ಮಿ ಪರಿಚಯದ ವಸ್ತು ಆಗೋಯ್ತು, ಅದು ಗೊತ್ತೇ ಇಲ್ಲ ನಮಗೆ, ವಿಷಯವೇ ಗೊತ್ತಿಲ್ಲ. ಇದು ಯಾಕೆ ಹೀಗೆ? ಇಷ್ಟು ಅತ್ಯಂತ ಆತ್ಮೀಯವಾದ ಒಂದು ವಸ್ತು, ಸರ್ವ ಪ್ರೇರಕ, ಎಲ್ಲ ಎದ್ದದ್ದು, ಕೂತದ್ದು, ಉಂಡದ್ದು, ತಿಂದದ್ದು, ಮಲಗಿದ್ದು, ನಿದ್ರಿಸಿದ್ದು, ಎಚ್ಚರಾದದ್ದು, ಕನಸು ಕಂಡದ್ದು ಎಲ್ಲವೂ ಅವನಿಂದ. ಇಷ್ಟೆಲ್ಲ ಸರ್ವ ಪ್ರೇರಕ, ಸರ್ವ ನಿಯಾಮಕರಾಗಿ ಸರ್ವದಾ ನಮ್ಮ ಜೊತೆಗಿದ್ದು ನಮಗೆ ವಿಷಯವೇ ಇಲ್ಲ. ಯಾಕೆ ಸ್ವಲ್ಪ ಅದರಿಂದ ಇದು ಸ್ವಲ್ಪ ಹೇಳಬೇಕು. ತಥಾ ಸೌಮ್ಯ ಹೋವಾಚ ಆಯ್ತಪ್ಪ, ಇದು ಸ್ವಲ್ಪ ಹೇಳಬೇಕಲ್ವಾ, ಇದು ಸ್ವಲ್ಪ ಕೇಳುತ್ತೆ ಅಂತ ಇನ್ನಷ್ಟು ನಿನಗೆ ವಿವರಿಸಿ ಹೇಳ್ತೇನೆ ಅಂತ ಎರಡನೇ ದೃಷ್ಟಾಂತವನ್ನು ತಗೊಳ್ತು. ಎರಡನೇ ದೃಷ್ಟಾಂತವನ್ನಷ್ಟೇ ಇವತ್ತು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು ದೃಷ್ಟಾಂತ ಆಗಿತ್ತು, ಅದೇ ಸೂತ್ರ ಮತ್ತು ಭಕ್ತಿ. ಎರಡನೇ ದೃಷ್ಟಾಂತ ಹೇಳಿದಾನೆ, ಯಥಾ ಮಧು ಮಧು ಕೃತೋ ನಿಸ್ತಿಷ್ಠಂತಿ ನಾನಾದ್ಯಾನಾಂ ವೃಕ್ಷಾಣಾಂ ರಸಾನಾಂ ಏಕದಾಂ ಗಮಯಂತಿ ತೇ ಯತ್ರ ತಥಾಸ್ತೇ ತತ್ರ ಯಥಾ ನ ವಿವೇಕಂ ಲಭಂತೆ ಅವಶ್ಯ ವೃಕ್ಷಸ್ಯ ರಸೋಸ್ಮಿ ಅಹಂ, ಅವಶ್ಯ ವೃಕ್ಷಸ್ಯ ರಸೋಸ್ಮಿ ಅಹಂ ರಸೋಸ್ಮಿ ಇತಿ ಏವಮೇವ ಕಲ್ವಿಮಾ ಪ್ರಜಾಃ ಸತಿ ಸಂಪತ್ಯ ನ ವಿದು ಸತಿ ಸಂಪತ್ಸ್ಯಾಮಃ ಇತಿ. ಜೇನು ನೊಣಗಳು ಮತ್ತು ಜೇನು ನೊಣಗಳು ಬೇರೆ ಬೇರೆ ಮನಕ್ಕೆ ಹೋಗ್ತಾರೆ. ಮಧು ಮಧುಕೃತಃ ಜೀವನೋತ್ಸವವನ್ನು ಮಾಡಲಿಕ್ಕೋಸ್ಕರ ಹೊರಡ್ತಾಳೆ. ಇದು ದೃಷ್ಟಾಂತ ಕಥೆ, ಇದು ಪಾಠ ಹೇಳೋದ್ರ ಈ ಕಥೆ ಹೇಳ್ಬೋದು ಪಾಠ ಹೇಳೋದು ದೇವರ ವಿಷಯ. ಮಧು ಜೇನು ನೋಣ ಅಂದ್ರೆ ಕಾಡಿನಲ್ಲಿ ಪ್ರಾಕೃತಿಕವಾಗಿ ನೋಡ್ತಾರೆ ಜೇನು ಕುಟ್ಟು ಬಂದು ನೋಡ್ತಾರೆ. ಜೇನು ನೋಣಗಳು ಮೂರು ಗಂಟೆ ಮುಂಚೆ ಏನ್ ಮಾಡ್ತಾರೆ ಗೊತ್ತಾ? ಮತ್ತೆ ಮುಂದೆ ಮುಖ್ಯ ಮೂಡು ಕಾಡಂತೆ, ಮೂಡಿನಲ್ಲಿ ಜೇನು ತುಂಬಿಕೊಂಡಿದೆ, ಜಿರುಗುತ್ತಾ ಇದೆ, ಹಿಂಡಿದರೆ ರಸ ಹಿಂದೆ ಬಂತು ರಸ ಆ ಮೈನದಲ್ಲಿ. ಅದು ಈ ಹೈನದಲ್ಲಿ ಅಷ್ಟು ಮಧುರವಾದ ರಸ ಇಲ್ಲಿಂದ ಬಂತು. ಆ ರಸ ಮಧು ಮಧುಕೃತ ನಿರ್ದಿಷ್ಟ ಮಧುಕೃತಗಳು, ಮಧುಕೃತ ಅಂದ್ರೆ ಪರವಾಗಿ ಕೀಟ ಆ ಜೇನು ನೋಣ, ಆ ಜೇನು ನೋಣಗಳು ನಿರ್ದಿಷ್ಟಂತಿ ಎಲ್ಲೆಲ್ಲಿಗೂ ಎಲ್ಲಿಗೂ ಹೋಗ್ತಾವಪ್ಪ. ಮಧುವನ್ನು ಜೇನನ್ನು ನರಸ್ಕೊಂಡು ಎಲ್ಲೋ ಕಾರಿ ಹೋಗ್ತಾವೆ, ಮರ ಮರ ಆಗಿದ್ದಾವೆ. ಏನ್ ಮಾಡ್ತಾವೆ? ನಾನಾಪ್ತಿಯಾನ ವೃಕ್ಷಾನ ರಸಾನ ಏಕದಾಮ ಗಮಯಂತಿ. ಆಮೇಲೆ ಬೇರೆ ಬೇರೆ ಬಗೆಯ ಮರಗಳು, ಅದು ಹೂವು ಆಗುವ ಕಾಲಕ್ಕೆ ಆ ಮರಗಳ ಹತ್ರ ಹೋಗ್ತಾರೆ. ಹೂವು ಆಗದಿದ್ರೆ ಹೋಗುದಿಲ್ಲ. ಒಂದೊಂದು ಮರದ ಹೂವು ಒಂದೊಂದರ, ಒಂದೊಂದು ಮರದ ಹೂವಿನ ಮಕರಂದ ಮಧು ಟೇಸ್ಟು ಒಂದೊಂದರ. ನೀವು ನೋಡಿ ಮಾವಿನ ತೋಟದ ಅಲ್ಲಿ ಜೇನು ನೋಡ ಸಾಕು, ಮಾವಿನ ಹೂ ಬಿಡುತ್ತೆ ಸಣ್ಣ ಹೂ, ಆ ಹೂ ಬಿಟ್ಟಾಗ ಅವು ಆ ಜೇನು ತರಿಸ್ಕೊಡಿ ಶುದ್ಧ ಮಾವಿನ ರಸ. ಮಾವಿನ ಹೆಣ್ಣುದೇ ಟೇಸ್ಟ್, ಯಾವ ಯಾವ ಗಿಡದ್ದು ಅಂದ್ರೆ ಟೇಸ್ಟ್ ಮದುವೆನಲ್ಲಿ ಟೇಸ್ಟ್ ಬೇರೆ ಬೇರೆ ಆಗ್ತದೆ. ಅದಕ್ಕೆ ನಾನಾ ಅತ್ಯ ನಮ್ಮ ನಾನಾ ಬಗೆಯ ವೃಕ್ಷಾಣ ಹೂ ಬಿಟ್ಟ ಮರಗಳು, ಬೇರೆ ಬೇರೆ ಜಾತಿಯ ಮರಗಳಿರ್ತವೆ, ಆ ಮರಗಳನ್ನು ನರೆಸಿಕೊಂಡು ರಸಾನ ಆ ಮರಗಳಿರತಕ್ಕಂಥ ರಸವನ್ನು ಹೀರಿ ಆ ಎಲ್ಲಾ ಹೂವುಗಳಲ್ಲಿ ಇರತಕ್ಕ ರಸವನ್ನು ಏಕನಾಮ ಗಮಯಂತಿ ಒಟ್ಟು ಮಾಡಿ ಒಂದು ರಸ ಬಂತು. ಎಲ್ಲ ರಸಗಳು ಒಟ್ಟು ಮಾಡಿ ಒಂದು ರಸ ಬಂತು. ಅದೇ ಜೇನು ಕೂಡಲ್ಲಿ ಮಧು ಜೇನು ಹನಿ, ಅದು ಹನಿ ಹನಿ ಕೂಡಿ ಹನಿ ಆದಂತೆ. ಆ ಹೂವಿನ ಹನಿ, ಈ ಹೂವಿನ ಹನಿ, ಈ ಹೂವಿನ ಎಲ್ಲಾ ಹೂವಿನ ಚಿಂತೆ ಹನಿಗಳು ಸೇರಿ ಒಂದು ದೊಡ್ಡ ಹನಿ ಆಯ್ತು, ಒಂದು ವಾಟರ್ ತುಂಬಾ ಹನಿ ಆಯ್ತು. ಇವಾಗ ನೋಡು ಎಷ್ಟು ಮರದ ರಸ ಇದೆ, ಸಾವಿರಾರು ಮರಗಳು ಸಾವಿರಾರು ಹೂವುಗಳ ಹನಿ ಸೇರಿ ಒಂದು ಒಂದು ಆಯ್ತಲ್ಲ. ತಂತ್ರ ವಿವೇಕಂ ನಲಿಬಂತೆ ಅವಶ್ಯ ವೃಕ್ಷಸ್ಯ ಮೃದೋಸ್ಮಿ, ಅವಶ್ಯ ವೃಕ್ಷಸ್ಯ ಮೃದೋಸ್ಮಿ ಇತಿ. ಅವರು ಏನಾದ್ರು ಗೊತ್ತುಂಟ ಅಜ್ಜಿಯನ್ನಿಗೆ ಯಾವ ಮರದ ರಸ ತಾನು ಒಟ್ಟು ಮಾಡಿದಂತಹ ಮರಗಳಿಗೆ ಗೊತ್ತುಂಟೆ. ಇವರಿಗೆ ಗೊತ್ತಿ ಯಾವ ಮರದ ಮರದಿಂದ ಬಂದಿದೆ ಅಂತ, ಏನು ಗೊತ್ತಿಲ್ಲ. ಜೇನು ಆಗಿದೆ, ಜೇನು ಆದದ್ದು ನಮಗೂ ಗೊತ್ತಿಲ್ಲ, ಅವಳು ಗೊತ್ತಿಲ್ಲ. ನಾವು ಹಿಂದಿದೆವು ಒಳ್ಳೆ ಜೇನು ರಸ ಟೇಸ್ಟ್ ಇದೆ ಅಂತ ಕುಡಿದಂತೆ ಗೊತ್ತು. ಯಾವ ಯಾವ ಮರದ ಎಷ್ಟು ಮರಗಳ ಮಕರಂದದ ಒಂದು ಸಮಾ ರೂಪ ಸಮೂಹ ಆ ಜೀವನಿಗೆ ನನಗೆ ಬಂತು. ಅವಶ್ಯ ವೃಕ್ಷಸ್ಯ ಮನಸೋಸ್ಮಿ, ಅವಶ್ಯ ವೃಕ್ಷಸ್ಯ ಮನಸೋಸ್ಮಿ, ನಾನು ಈ ಮರದ ಕುರಿತು ಸಹ ನಾನು ಈ ಮರದ ಕುರಿತು ಸಹ ಏನು ಗೊತ್ತಿಲ್ಲ, ಬರೇ ರಸ ಏನು ಗೊತ್ತಿಲ್ಲ. ಹಾಗೆಯೇ ಎಲ್ಲ ಸೇರಿಸಿ ಮಣ್ಣು ನೀರು ಬೆಂಕಿ ಬೇರೆ ಬೇರೆ ಬೇರೆ ಪದಾರ್ಥಗಳನ್ನು ಸೇರಿಸಿ ನಿಂತು ದೇಹ ಕೊಟ್ಟು ನಿನ್ನನ್ನು ಕಳಿಸಿಕೊಂಡ ಅಂತ. ಆಮೇಲೆ ಒಂದು ಭಗವಂತನನ್ನು ಸೇರಿದರೂ ಕೂಡ ಭಗವಂತನನ್ನು ಒಂದು ಸೇರಿದರೆ ಅಲ್ಲಿಗೆ ಜೇನು ಗೂಡಿನಲ್ಲಿ ಭಗವಂತ ಅನ್ನೋದೊಂದು ಜೇನು ಗೂಡಿದ್ದ ಹಾಗೆ ಆ ಜೇನು ಗೂಡಿನಲ್ಲಿ ಎಲ್ಲ ಜೀವಗಳು ಜೇನಿನ ಹರಿಗಳಾಗಿ ಸೇರಿಕೊಂಡಾಗ ಸೇರಿಕೊಂಡ್ರೆ ಆ ಜೇನು ಗೂಡಿನಲ್ಲಿ ಸೇರಿಕೊಂಡ ಜೀವಗಳಿಗೆ ಪರಸ್ಪರ ತಮ್ಮ ಅರಿವು ಇಲ್ಲ, ಭಗವಂತನ ಅರಿವು ಇಲ್ಲ. ನಾನಾ ವೃಕ್ಷ ರಸಗಳು ಹೇಗೆ ಬೇರೆ ಬೇರೆಯಾಗಿ ತಮ್ಮನ್ನು ಗುರುತಿಸಿಕೊಳ್ಳಲಾರವು, ಹಾಗೆ ಭಗವಂತನೊಳಗೆ ಸೇರಿಕೊಂಡ ಜೀವ ತನ್ನನ್ನು ಡಿಫರೆನ್ಷಿಯೇಟ್ ಮಾಡಿಕೊಳ್ಳಲಾಗದೆ ಭಗವಂತನನ್ನು ಗುರುತಿಸಲಾಗದೆ ಕೆಲವೊಮ್ಮೆ ಕನಸು ಇವಾ ಪ್ರಜಾ ಹೇಗೆ ಬೇರೆ ಬೇರೆ ಹೂವಿನ ರಸಗಳು ಜೇನಾದಾಗ ತಮ್ಮನ್ನು ಐಡೆಂಟಿಫೈ ಮಾಡಿಕೊಂಡು ನಾನು ಈ ಮರದ ರಸ ನಾನು ಈ ಮರದ ರಸ ಅಂತ ಗುರುತಿಸಿಕೊಳ್ಳಲಾರವೋ, ಹಾಗೆ ಈ ಜೀವ ಪರಸ್ಪರ ಐಡೆಂಟಿಫಿಕೇಶನ್ ಮಾಡಿಕೊಳ್ಳಲಾಗದೆ ತಾನೇ ಯಾವ ರಸ ಇನ್ನೊಂದು ಯಾವುದು ಗೊತ್ತಿದೆ. ಎಲ್ಲ ಜೀವಗಳು ಭಗವಂತನವರು ಸೇರ್ತಾರೆ, ಜೇನಿನ ಗೂಡು ಗೊತ್ತಿಲ್ಲ, ಜೇನು ಗೊತ್ತಿಲ್ಲ, ಯಾವ ಡಿಫರೆನ್ಷಿಯೇಟ್ ಮಾಡ್ತಕ್ಕಂಥ ಮಾಧ್ಯಮವಿಲ್ಲದೆ ವಿವೇಕಂ ನಲಬಂತೆ ಪ್ರತ್ಯೇಕತೆಯನ್ನು ಗುರುತಿಸಿಕೊಳ್ಳದೆ ಹೇಗೆ ಎಲ್ಲವೂ ಅಖಂಡ ರಸವಾಗಿರುತ್ತಾವೋ, ಹಾಗೆ ಈ ಜೀವ ಸತ್ಯ ಸಂಪತ್ತಿ ನಗಿದು ಸತ್ಯ ಸಂಪತ್ತಿ ಯಾವ ಆಗಿ ಎಲ್ಲವೂ ಗೂಡಿನಲ್ಲಿ ಸೇರಿದ್ದಾರೆ. ಜೇನು ಗುಡ್ಡಲ್ಲಿ ಎಲ್ಲವೂ ಭಗವಂತನವರು ಸೇರಿಕೊಂಡಿದ್ದಾರೆ. ಭಗವಂತನ ಸೇರಿಕೊಂಡ ಮೇಲೆ ಕೂಡ ಭಗವಂತನಲ್ಲಿ ಸೇರಿಕೊಂಡಿದ್ದೇವೆ ಎಂದು ಗೊತ್ತಿಲ್ಲ. ಜೇನು ರಸದಂತೆ ಈ ಜೀವದ ಸ್ಥಿತಿ ಒಂದು ವಿಚಿತ್ರವಾದ ದೃಷ್ಟಾಂತ. ಎಲ್ಲ ಒಟ್ಟಿಗೆ ಸೇರಿದ್ದಾವೆ, ಯಾವ ಮರದ ಜೇನು ಯಾವ ಜೇನು ರಸಕ್ಕೂ ಹಾಗೆ ಭಗವಂತನಲ್ಲಿ ಹೋಗಿ ಸೇರಿಕೊಂಡಿರ್ತಕ್ಕ ಈ ಜೀವ ಅನಂತ ಜೀವಗಳು ಭಗವಂತನ ಸೇರಿಕೊಂಡಿದ್ದಾರೆ. ಅದು ದೊಡ್ಡ ಜೇನುಗೂಡು, ಮಾಡಿ ಎಲ್ಲ ರಸವನ್ನು ಅವರು ಸೇರಿಕೊಳ್ಳುತ್ತದೆ. ಯಾವುದಕ್ಕೂ ಯಾವ ಮರದ ರಸ ತಾನೆ ಎಂಬುದಕ್ಕೆ ಅವರು ಸೇರಿಕೊಂಡು ಹೀಗಿದೆ ಎಂಬ ಸ್ಥಿತಿ. ಆದ್ರಿಂದ ಭಗವಂತನಿಗೆ ಭಗವಂತನಲ್ಲೇ ಹೋಗಿ ನಾವು ನಿದ್ರೆಯಲ್ಲಿರ್ತೇವೆ, ಸದಾ ಭಗವಂತನ ಅಧೀನವಾಗಿರ್ತೇವೆ, ಆದರೂ ಕೂಡ ಭಗವಂತನ ಅಧೀನವಾಗಿರ್ತೇವೆ, ಭಗವಂತನಲ್ಲಿ ಇದ್ದೇವೆ. ಸತಿ ಸಂಪದ್ಯ ಸಚ್ಚಂದ ವಂಚನಾದ ನಿರ್ದುಷ್ಟರಾದ ಭಗವಂತನಲ್ಲಿ ಹೋಗಿ ನೆಲೆಸಿದ್ದರೂ ಕೂಡ ನಗಿದು ಸತಿ ಸಂಪತ್ತಿಯಾಗಲಿ, ನಾವು ಭಗವಂತನಲ್ಲಿ ನೆಲೆಸಿದ್ದೇವೆ ಅಥವಾ ನೆಲೆಸ್ತೇವೆ, ಯಾವ ಎಚ್ಚರವೂ ಇಲ್ಲ. ಇದು ಏನು ಹೇಗೆ ಹಾಗೆ ಮನುಷ್ಯನ ಬದುಕು ಮಧುರಸದ ಹಾಗಿದೆ ಅಂತ ಒಂದು ದೃಷ್ಟಾಂತ, ಎರಡನೇ ದೃಷ್ಟಾಂತ ಕೊಡ್ತಾರೆ. ಆಮೇಲೆ ಮತ್ತೆ ಪುನಃ ಅದೇ ವಾಕ್ಯವನ್ನು ಆವೃತ್ತಿ ಮಾಡಿ ಈ ಉಪಾಸನೆ ಫಲ ಅದರ ಮೇಲೆ ಮತ್ತೆ ಪುನಃ ಇವರಿಗೆ ಸಂಶಯ ಬರುತ್ತೆ. ಇದು ಜೀವನದ ಸತ್ಯ ಗೊತ್ತಿಲ್ಲದವರು ನಿಮ್ಗೆ ಒಂದು ಸಂಪತ್ತಿ ಅಲ್ಲ, ಅದು ಗೊತ್ತೇ ಇಲ್ಲ, ಅದು ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಇದು ಒಳ್ಳೆ ಕಷ್ಟ ಆಯ್ತಲ್ಲ, ಕಲ್ಲಿಗೆ ಗೊತ್ತಿಲ್ಲ ನೋಡು, ಅಲ್ಲೇನೇನು ಗೊತ್ತಿಲ್ಲ, ಕಲ್ಲಿ ಗೊತ್ತಿಲ್ಲ, ಗಡ ನಾನು ಚೇತನ ನನಗೆ ಗೊತ್ತಿರ್ಬೇಕು. ಹೀಗೆ ಒಂದೊಂದು ವಿಷಯವನ್ನ ಹೇಳ್ತಾ ಹೇಳ್ತಾ ಹಂತ ಹಂತವಾಗಿ ಅವನನ್ನ ನೆನಪಿಡ್ತಾರೆ. ಮೊದಲು ಒಂದು ಈ ದೃಷ್ಟಾಂತ ಕೊಟ್ಟು ಇಷ್ಟ ಆಗ್ಬಿಟ್ಟು ಅದೆಲ್ಲ ಜೇನು ನೋಡಕ್ಕೆ ಅಲ್ಲ, ಜೇನಿಗೆ ಗೊತ್ತಾಗದೇ ಇರುವುದು ಕರೆಕ್ಟ್, ಅದು ಗೊತ್ತಾಗೋದಕ್ಕೆ ಬುದ್ಧಿ ಇರ್ಬೇಕು, ಮೈಂಡೇ ಇದೆ ನಮ್ಗೆ ಗೊತ್ತಾಗಲ್ಲ, ನಮ್ಗೆ ಬುದ್ಧಿ ಇದ್ದು ಉಂಟಲ್ಲ. ಹೌದಾ, ಹಾಗಾದ್ರೆ ಬೇರೆ ದೃಷ್ಟಾಂತ ನೋಡೋಣ ಅಂತ ಹೇಗೆ ಒಂದೊಂದು ಹಂತ ಹಂತವಾಗಿ ಅವನ ಪ್ರಶ್ನೆ ಬರೆಸಿ ಸೈಕೋಥೆರಪಿ ಹೀಗೆ ಪೇಷಂಟ್ ಮೂಲಕ ಪ್ರಶ್ನೆ ಬರೆಸಿ ಅವನ ಒಳಗಿರ್ತಕ್ಕಂಥ ಜಿಜ್ಞಾಸನ ಮನಸ್ಕರಿಸಿ ಅದಕ್ಕೆ ಮತ್ತೊಂದು ಎಕ್ಸಾಂಪಲ್ ಕೊಟ್ಟುಕೊಂಡು ಹೀಗೆ ಇಟ್ಸ್ ಎ ಬ್ಯೂಟಿಫುಲ್ ಸೈಕೋಥೆರಪಿ ಆಫ್ ಸೈಂಟಿಫಿಕ್. ಅವನ ಒಳಗಿರ್ತಕ್ಕಂಥ ಡೌಟ್ಸ್ ಅನ್ನು ಒಂದೊಂದನ್ನು ಹೊರಗೆ ಹಾಕಿ ಆ ಒಂದೊಂದು ಡೌಟ್ಗೆ ತಕ್ಕಂತೆ ದೃಷ್ಟಾಂತಗಳನ್ನು ಕೊಟ್ಟು ಒಂದೊಂದು ಹೆಜ್ಜೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗತಕ್ಕಂಥ ಒಂದು ಪ್ರೊಸೆಸ್ ಅನ್ನ ಪರಿಷತ್ ಸಾಹಿತ್ಯದಲ್ಲಿ ಅದ್ಭುತವಾದಂತಹ ಒಂದು ಪ್ರಕರಣವನ್ನ ನಾವೀಗ ಒಂದನೇ ಪ್ರಶ್ನೆಯಿಂದ ಎರಡನೇ ಪ್ರಶ್ನೆಗೆ ಕಾಲ ಇಟ್ಟೆವು. ಒಂಬತ್ತು ಪ್ರಶ್ನೆಯಲ್ಲಿ ಅದರ ಮತ್ತೆ ವಿವರಣೆಗಳನ್ನ ನಾವು ನಾಳೆ ಬೆಳಿಗ್ಗೆ ಸೇರಿದಾಗ ನೋಡೋಣ. ಒಂದು ದೃಷ್ಟಿಯಿಂದ ಇವತ್ತು ಪಾಠ ಮಾಡಬಾರದು ಬಾಧ್ಯ ಕರೆ ಅಂದ್ರೆ ಏನೊಂದು ಕೃಷಿಯನ್ನು ಕರೆಯುವ ದೊಡ್ಡ ಮತ್ತೆ ಯಾವ ಎಲ್ಲ ದಿವಸ ಬಾಧ್ಯ ವೇದಾಧ್ಯಯನವೇ ಜೀವನ ಎಲ್ಲ ಬಾಧ್ಯ ಕಡೆ ಬಾಧ್ಯ ಆದ್ರೂ ಪಾಠ ಮಾಡೋಣ ಅಂತ ಉಳಿತೆಲ್ಲ ಬಾಧ್ಯ ಸದಾ ಬಾಧ್ಯ ಸದಾ ಬಾಧ್ಯದಲ್ಲಿ ಬಾಧ್ಯ ಏನ್ ಮಾಡುತ್ತೆ ವೇದಾಧ್ಯಯನ ಮಾಡುವರಿದ್ದಾನೆ ಬಾಧ್ಯ ಜೀವನದಲ್ಲಿ ವೇದ ಪುಸ್ತಕವನ್ನೇ ಪುಟ್ಟದೇ ಇದ್ದವರು ಬಾಧ್ಯ ಏನು ಬಿದಿಗೆ ಅಂದ್ರೆ ಪುಟ್ಟಿದ ದಿವಸ ಏನು ಬಿದಿಗೆ ಯಾವತ್ತು ಪುಟ್ಟಿದ್ದೀಗೆ ಯಾಕಂದ್ರೆ ಸಿಕ್ಕಿದಾಗ ಬಿಟ್ಟು ಬಿಡೋದು ಯಾಕೆ ಬಾಧ್ಯ ಅಂತ ಮತ್ತೆ ಒಂದು ದಿವಸ ಬಾಧ್ಯವೇ ಹೀಗೆ ಆಗಬಾರದು ಅನ್ನೋದಕ್ಕೋಸ್ಕರ ಇದ್ದಿದ್ರೆ ನೋಡಿ ನಿನ್ನೆ ಗ್ರಹಣ ಕಾಲ ಅಂತ ನಾವು ಮಾಡಲಿಲ್ಲ. ಗ್ರಹಣ ಕಾಲದಲ್ಲಿ ವೇದಾಧ್ಯಯನ ಮಾಡಬೇಕು, ಪಾಠ್ಯದಲ್ಲಿ ವೇದಾಧ್ಯಯನ ಮಾಡಬಾರದು ಎಲ್ಲ ಪ್ರಥಮರ ಆಯ್ತು ಅಂತ. ಯಾಕೆಂದ್ರೆ ಗ್ರಹಣ ಕಾಲದಲ್ಲಿ ವೇದಾಧ್ಯಯನ ಮಾಡಬೇಕು, ಆಚಾರ್ಯರು ಗ್ರಹಣ ಕಾಲದಲ್ಲಿ ಐದರೆಯ ಪ್ರಯೋಜನ ಮಾಡ್ತಾ ಇದ್ರು, ಗ್ರಹಣ ಹಿಡಿದು ಮುಗಿಯೋ ತನಕ ಐದರೆಯ ಉಪನಿಷತ್ ಪಾಠ ಮಾಡಿದ್ರು ಅಂತ ಜನ ದುರ್ಯದಲ್ಲಿ. ಆದ್ರೆ ಈ ಸ್ನಾನ ಮಾಡಿಕೊಂಡು ಒಟ್ಟೆ ಬಟ್ಟೆ ಇಟ್ಕೊಂಡಿದ್ದಾಗ ಕೆಲವರಿಗೆ ಮಡಿಯಿಂದ ಒಟ್ಟೆ ಬಟ್ಟೆ ಒಟ್ಟೆ ಬಟ್ಟೆ ಬಿಚ್ಚಿಟ್ರೆ ಏನೋ ಗ್ರಹಣಕ್ಕೆ ದೋಷ ಆಯ್ತು ಸ್ವಲ್ಪ ಬಿಡ್ತಾರೆ. ಅದ್ರ ನಮ್ಮ ಮನೆಗಳಿಗೆ ಔಷಧವೇ ಇಲ್ಲ, ಒಟ್ಟೆ ಬಟ್ಟೆ ಇಲ್ಲೇ ಇರಬೇಕು, ಇಲ್ಲಿ ಯಾವ್ದೋ ಒಂದು ಬಟ್ಟೆ ಗ್ರಹಣ ಕಾಲ ಮುಟ್ಟಬಾರದು, ಮುಟ್ಟಿದ್ರೆ ನಾವು ಮನೆಗೆ ಆಗ್ತೇವೋ ಬಟ್ಟೆ ಮನೆಗೆ ಆಗ್ತಾ ಗೊತ್ತಿರಲ್ಲ, ಏನೋ ಮುಟ್ಟುವಾಗ ಹಾರ್ತಾರಪ್ಪ ಗೊತ್ತಿಲ್ಲ. ಅಂದ್ರೆ ಗುರಿ ಮನೆಗಳಲ್ಲೇ ತುಂಬಿರುವ ಜನಕ್ಕೆ ಗ್ರಹಣ ಕಾಲ ಹೇಳಿದ್ರೆ ಅದೊಂದು ಅಯ್ಯೋ ಗ್ರಹಣ ಕಾಲದಲ್ಲಿ ಉಪನಿಷತ್ ಮರಿ ಮಾಡಿಬಿಟ್ರು ಬಂದಿವರು ಗ್ರಹಣ ಕಾಲ ಹೇಳ್ಬಿಟ್ರು ಇದೆಲ್ಲ ಈ ಗೊಂದಲಗಳು ಬೇಡ. ಮತ್ತೆ ಅವರು ಸ್ನಾನ ಮಾಡುದು ಅವರು ಪಾರಾಯಣಗಳು ಜಪಗಳು ಅದನ್ನು ಬಿಟ್ಟುಬಾರ್ದು ಉಪನಿಷತ್ ಅಂತ ಹೇಳಿದ್ರೆ ಅದು ಇವತ್ತು ಸಮಯಕ್ಕೆ ಆಗುದಿಲ್ಲ ಅನ್ನೋದಕ್ಕೋಸ್ಕರ ನಿನ್ನೆ ಹೇಳಬೇಕಾದಾಗ ಹೇಳಿಲ್ಲ. ಆ ಹೇಳಿದಂತ ತಪ್ಪನ್ನು ಪರಿಹಾರ ಮಾಡೋದಕ್ಕೋಸ್ಕರ ಇವತ್ತು ಹೇಳಬಾರದು ದಿವಸ ಅಂತ ಹೇಳಿದೆ. ಆದ್ರಿಂದ ನಾನು ನಿಜವಾಗಿ ಹೇಳಬೇಕಾದ ಬಿದಿಗೆ ದಿವಸ ಮಾಡೋಣ. ಆಭ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮಾನ ಬ್ರಹ್ಮ ನಿರಾಕರೋತ್ ನಿರಾಕರಣಮಸ್ತು ನಿರಾಕರಣಂ ವೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಹದಿನೆಂಟು ಜುಲೈ 2000 ಬೆಳಗಿನ ಪ್ರವಚನ ಪ್ರಾರಂಭ ದಿನಾಂಕ 18 ಜುಲೈ 2000. ಆಭ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲವಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮಾಂ ಬ್ರಹ್ಮ ನಿರಾಕರೋತ್ ಕರಣಮಸ್ತು ನಿರಾಕರಣ ಮೇಸ್ತು ತದಾತ್ಮನಿಹಿರತೆ ಯೌಪನಕ್ಷಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ವಿವೇಕಂ ನಲಬಂತೆ, ಅವು ಹೇಗೆ ತಮ್ಮನ್ನ ಬೇರ್ಪಡಿಸಿ ಗುರುತಿಸಿಕೊಳ್ಳುವುದಿಲ್ಲವೋ ಹಾಗೆ ಏವಮೇವ ಕಲಸೋಮಿ ಇಮಾ ಪ್ರಜಾ ಸತಿ ಸಂಪತ್ತಿಯ, ಈ ಎಲ್ಲ ಜೀವಗಳು ಕೂಡ ನಿದ್ರೆಯಲ್ಲಿ ಸಚ್ಛಬ್ದ ವಾಚ್ಯನಾಗಿರತಕ್ಕಂಥ ಪ್ರಾಜ್ಞನಾಥನಾದ ಬುಧವಂತನಲ್ಲಿ ಸೇರಿಯೂ ಕೂಡ ಅಲ್ಲಿಗೂ ಸತಿ ಸಂಪತ್ತಿಯ ನಾವು ಭಗವಂತನಲ್ಲಿ ಸೇರಿದ್ದೇವೆ ಅಂತ ಎಚ್ಚರ ಇಲ್ಲ. ಹೇಗೆ ಎರಡು ಹೂವಿನ ರಸಗಳು ಸೇರಿ ಒಂದಕ್ಕೊಂದು ನಾವು ಎಲ್ಲಿ ಸೇರಿದ್ದೇವೆ, ಯಾರ ಜೊತೆಗಿದ್ದೇವೆ ಅನ್ನೋದನ್ನು ಎಚ್ಚರ ಇರುವುದಿಲ್ಲವೋ ಆ ರೀತಿಯ ಸ್ಥಿತಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಜೀವ ಇರ್ತಾರೆ, ಅವರಿಗೆ ಭಗವಂತನ ಜೊತೆಗೆ ಸೇರಿ ಎಚ್ಚರ ಇರುವುದಿಲ್ಲ. ಆ ಎಚ್ಚರವನ್ನು ಎಚ್ಚರ ಆದ್ಮೇಲಾದ್ರೂ ಬೆಳೆಸಿಕೊಳ್ಳಬೇಕೋ ಬೇಡವೋ ಇದು ಹೇಳುವುದೀಗ ನಿದ್ರೆಯಲ್ಲಿ ಇರೋದಿಲ್ಲ. ಆದರೆ ಎಚ್ಚರ ಆದ್ಮೇಲಾದ್ರೂ ಭಗವಂತನ ಜೊತೆಗೆ ನಾನಿದ್ದೇನು ಎಚ್ಚರವನ್ನು ಬೆಳೆಸಿಕೊಳ್ಳದೇ ಇದ್ರೆ ದೈಹವ್ಯಾಘ್ರೋವ ವರಾಹೋವ ಅಲ್ಲಿ ಒಂದು ವೇಳೆ ಆ ಎಚ್ಚರ ಕಂಡ್ಕೊಂಡ್ರೆ ದೈಹವ್ಯಾಘ್ರೋವ ವರಾಹೋ ಸಿಂಹೋವ ವರಾಹೋವ ವರಾಹೋವ ಕೀಟೋವ ಪತಂಗೋವ ದಂಶೋವ ಪಶುಕೋವ ಇದ್ದಂತೆ ತತ್ವಾಗುವುದು. ಆದ್ರಿಂದ ಆ ರೀತಿ ಭಗವಂತನನ್ನು ಪ್ರತ್ಯೇಕವಾಗಿ ಗುರುತಿಸದೆ ಬಿಟ್ಟರೆ ಆಗತಕ್ಕಂಥ ಅಪಾಯವನ್ನು ಮುಂದೆ ಇರುತ್ತೆ. ದೈಹವ್ಯಾಘ್ರೋವ ಅಂದ್ರೆ ಒಟ್ಟು ಇದರ ಅರ್ಥ ಇಲ್ಲಿ ಒಂದು ಏಳೆಂಟು ಪ್ರಾಣಿಗಳ ಹೆಸರಿದೆ. ಆ ಏಳೆಂಟು ಪ್ರಾಣಿಗಳ ಹೆಸರಿದ ಎಂಟು ಪ್ರಾಣಿಗಳಲ್ಲಿ ಯಾವುದೋ ಒಂದು ಆಗ್ತಾನೆ ಅಂತ ಒಟ್ಟಿನಲ್ಲಿ ಮನುಷ್ಯ ಮತ್ತೊಮ್ಮೆ ಮನುಷ್ಯನೇ ಹುಟ್ಟುವುದಿಲ್ಲ. ಯಾಕಂದ್ರೆ ಭಗವಂತನನ್ನು ತಿಳಿಯುವುದಕ್ಕೋಸ್ಕರವೇ ಮನುಷ್ಯ ಜನ್ಮ ಬಂದಿದೆ. ಪ್ರಾಣಿಗಳಲ್ಲಿ ಅಥವಾ ಮರಗಳಲ್ಲಿ ವನಸ್ಪತಿಗಳಲ್ಲಿ ಮನುಷ್ಯನ ತಿಳಿಯುವ ಸಾಧ್ಯತೆ ಇಲ್ಲ. ಯಾವ ಜನ್ಮದಲ್ಲಿ ಮನುಷ್ಯನ ಭಗವಂತನನ್ನು ಅರಿಯುವ ಸಾಧ್ಯತೆ ಇದೆಯೋ ಆ ಅಂಥ ಶರೀರ ಬಂದಾಗಲೂ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡದೇ ಇದ್ದರೆ ಅದು ಕರ್ತವ್ಯ. ಮರ ಭಗವಂತನನ್ನು ತಿಳಿಯಲಿಲ್ಲ ಅಂದ್ರೆ ಪಾಪ ಇಲ್ಲ. ಕುರಿಯ ಸಿಂಹ ಭಗವಂತನ ತಿಳ್ಕೊಳ್ಳಿಲ್ಲ ಅನ್ನೋದು ಪಾಪ ಇಲ್ಲ. ಆದ್ರಿಂದ ನೀನು ಭಗವಂತನನ್ನು ತಿಳ್ಕೊಳ್ಬೇಕಾದಂತಹ ಬುದ್ಧಿಶಕ್ತಿ ಇದ್ದ ದೇಹ ಇದ್ದಾಗಲೂ ತಿಳ್ಕೊಳ್ಳಿಲ್ಲ ಅದರಿಂದ ಮತ್ತೆ ಯಾವ ಭಗವಂತನ ತಿಳ್ಕೊಳ್ಳಿಕ್ಕೆ ಯೋಗ್ಯತೆಯಿಲ್ಲದ ಜಾತಿಯಲ್ಲ ಉಂಟು ಅಂತ ಭಗವಂತ ಅಲ್ಲಿ ಹುಡುಕಿಸ್ಕೊಂಡ ಸಹಿ ಅಲ್ಲಿ ಅಗ್ರೋವ ಸಿಂಹೋವ ಕುರಿ ಸಿಂಹ ಅಂದ್ರೆ ಪ್ರಾಣಿಗಳಲ್ಲಿ ನಾನಾ ವಿಧ ಯಾವ ಜನ್ಮವೂ ಬರಬಹುದು. ಎಲ್ಲದರಲ್ಲಿ ಒಂದು ಸಮಾನ ಧರ್ಮ ಏನಂದ್ರೆ ಭಗವಂತನ ಎಚ್ಚರ ಇಲ್ಲದೆ ಭಗವಂತನ ಎಚ್ಚರ ಇಲ್ಲದ ಪ್ರಾಣಿಯಲ್ಲಿ ಯಾವ ಪ್ರಾಣಿ ಆಗುತ್ತೆ? ಅಗ್ರವ ಸಿಂಹ ಮತ್ತೆ ಯಾಕೆಂದ್ರೆ ವ್ಯಾಘ್ರ ಮತ್ತು ಹುಲಿ ಶಿಬಿಲಿ ಮತ್ತು ಸಿಂಹ ಕ್ರೂರ ಪ್ರಾಣಿ ಇದು ಅನೇಕ ಪ್ರಾಣಿಗಳನ್ನು ಕೊಟ್ಟು ಬದುಕುತ್ತೆ. ಪಾಪ ಬರಲು ಅದಕ್ಕೆ ಅದಿಲ್ಲ, ಅದಕ್ಕೆ ಪಾಪ ಪುಣ್ಯ ಇಲ್ಲ. ಪ್ರಾಣಿಗಳಿಗೆ ವಿಶೇಷವಾಗಿ ಪಾಪ ಪುಣ್ಯದ ಸ್ಪರ್ಶ ಇಲ್ಲ. ಯಾಕೆಂದ್ರೆ ಪಾಪ ಪುಣ್ಯಗಳು ವಿಧಿ ನಿಷೇಧಗಳು ಇರುವುದು ಬುದ್ಧಿ ಇದ್ದವರಿಗೆ. ಶಾಸ್ತ್ರ ಪಾಪ ಪುಣ್ಯಗಳನ್ನು ವಿಧಿಸುವುದು ಮನುಷ್ಯರಿಗೆ, ಪ್ರಾಣಿಗಳಿಗೆ ಪಾಪ ಪುಣ್ಯದ ವಿಧಿ ನಿಷೇಧ ಇಲ್ಲ. ಅದರಿಂದ ಈಗ ಮರ ಹೋದವರು ಎಲ್ಲ ನೆರಳು ಕೊಡುತ್ತೆ, ಪುಣ್ಯವೂ ಬರಲ್ಲ ಅದಕ್ಕೆ. ಇದೇ ಬೇಕು ಬರೋದಲ್ಲ, ಅದೇನು ಕೊಡೆ ಹಿಡ್ಕೊಂಡಿರೋದಲ್ಲ. ತನ್ನ ಜೊತೆ ಟೊಂಗಿ ಹೋಗಿದೆ, ನೆರಳು ಸಿಗುತ್ತೆ, ಎಲ್ಲ ಹಕ್ಕಿಗಳಿಗೆ ಮಾಡಿಕೊಟ್ಟಿದ್ರು. ಪುಣ್ಯ ಬೇಕು ಅಂತ ಕೂಡ ಮಾಡಿಕೊಟ್ಟಂತ ಅದು ತೂತಿತ್ತು ಹಕ್ಕಿಗಳು. ರೆಸ್ಪಾನ್ಸಿಬಿಲಿಟಿ ಏನಿಲ್ಲ ಅದಕ್ಕೆ, ಮರಕ್ಕೆ ಅದು ಅದನ್ನು ಪ್ರಾಣಿಗಳನ್ನು ಬಂದ ಕೊಲ್ಲಬಾರದು ಅಂತ ಎಚ್ಚರಿಂದ ಬಂದಿಲ್ಲ. ಇವಾಗ ನಾವು ಬರೆದಿದ್ದಾವೆ ಬೆಟ್ಟೆ ಮುಚ್ಚಿಟ್ಟಿರ್ತೇವೆ, ಅದನ್ನು ನಾನು ಸಾಕಿದ ಬೆಟ್ಟೆ ಬಂದು ಕಂಡುಬಿಟ್ಟಿದ್ದೇವೆ. ಪಾಪ ಏನಿಲ್ಲ, ಇದಕ್ಕೆ ಖಂಡಿತ ಆಗಿರ್ತದೆ. ಅದೇ ನಾವು ಇವತ್ತು ನಾವು ಬದಿಯುವಂತ ಬದ್ಧಿದ್ದವಂತ ಸಂಬಂಧನ ದೋಷ ದೋಷ ಇದೆಲ್ಲ ಯಾರಿಗೆ? ಮನುಷ್ಯನಿಗೆ. ಪ್ರಾಣಿ ಹಿಂಸೆ ಮಾಡುವುದು ದೋಷ ಮನುಷ್ಯನಿಗೆ. ಪ್ರಾಣಿಗಳಿಗೆ ವಿವೇಕ ಇಲ್ಲ, ವಿವೇಕ ಇಲ್ಲದೆ ಆ ಪ್ರಾಣಿಗಳಿಗೆ ವಿಧಿಸಿದೆ ಹೋಗಿದೆ. ಹಾಗಾಗಿ ಹಿಂಸೆ ಪಟ್ಟುವ ಅಂತ ಒಂದು ಪ್ರಶ್ನೆ ಅಲ್ಲ, ಭಗವಂತರ ಇಚ್ಛೆಯಿಂದ ಬದಲಾಗುತ್ತೆ. ಸಿಂಹವಾಗಿ ಹುಟ್ಟಿದ ದೇವರ ಬಗ್ಗೆ ಗೊತ್ತಿಲ್ಲ, ಮೃತಕಾರ ಪ್ರಾಣಿ ಆಗಿರ್ಬೋದು, ಅತಿಯಾಗಿ ಮನಸ್ಸು ತುಂಬುವ ಪ್ರಾಣಿ ಆಗ್ಬೋದು. ಅದಕ್ಕೆ ಅವರು ಪೂರ್ವಜನ್ಮದಲ್ಲಿ ಏನೇನು ಅವರ ಸ್ವಭಾವಕ್ಕೆ ಕೊಟ್ಟಿದೆ ಅಂತ ಹೇಳ್ಬೇಕು. ಭಗವಂತನ ಹೆಸರು ಇಲ್ಲ ಅಂತ ಸಮಾನ ಉಳಿದ ವ್ಯತ್ಯಾಸಗಳು ಜನ್ಮದಲ್ಲಿ ಬಹಳ ಕ್ರೌರ್ಯ ಇಷ್ಟಪಟ್ಟುವುದು ಕೆಲವರಾದ್ರೆ ಸಿಗುದಿಲ್ಲ ಕೋಳ ಪ್ರತಿಬದ್ಧಾಗಿ ಎಲ್ಲರಿಗೂ ಬಯಸಬೇಕು ಸಂಸ್ಕಾರಿಸಾಗಿ ಬದುಕಿದ್ರೆ ಸರಿಯಾಗಿ ಅದು ಅವರು ಹಿಂದೆ ಹೇಗೆ ಬದುಕಿದ್ದ ಆ ಸಂಸ್ಕಾರವನ್ನು ಅಥವಾ ಆ ಬಾಯೋಕಾಲದಲ್ಲಿ ಯಾವ ನಂಬುವಂತ ಆಗಿರ್ಬೋದು ಯಾವ ಸಾಧ್ಯ